ಪ್ರತಿಪಕ್ಷ ನಾಯಕ ಆರ್ ಅಶೋಕ ಗಂಭೀರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೋಬೋದು. ಹಾಗೆಯೇ ತಮ್ಮ ನಾವು ಕೇಳುವಂಥ ಒಂದು ಸರಳವಾದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಬೇರೆ ರೈತರಿಗೂ ಕೂಡ ತಮ್ಮಲ್ಲಿರುವಂಥ ಜ್ಞಾನ ಹಂಚಬಹುದು. ತಾವು ಸಂಪರ್ಕಿಸೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮುಡಗದ್ದೆ ಅವರು ಕೂಡ ಇದ್ದಾರೆ. ವಿನೋದ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈಗ ಕಳೆದ ಭಾನುವಾರದಂದು ಮನ್ ಕಿ ಬಾತ್ ಒಂದು ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ವಿಷಯ ಪ್ರಸ್ತಾಪ ಮಾಡಿದರು. ನಮ್ಮ ಈಶಾನ್ಯ ರಾಜ್ಯದಲ್ಲಿ ಈ ಆನೆಗಳು ಅವರ ಬೆಳೆಗಳನ್ನು ತಿನ್ನೋದಕ್ಕೆ ಬರೋದನ್ನ ತಡೆಯೋದಕ್ಕೋಸ್ಕರ ಒಂದು ಉಪಾಯ ಮಾಡಿದಾರಂತಲ್ಲಿ ರೈತರು, ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲ ಈ ಪ್ಯಾರಾ ಹುಲ್ಲು ಅಂತ ಒಂದಿರುತ್ತೆ, ಪ್ಯಾರಾ ಗ್ರಾಸ್ ಅಂತ, ಅದನ್ನು ಬೆಳೆದಿದ್ದಾರಂತೆ. ಅದೊಂದು ರೀತಿ ವಿಶಿಷ್ಟವಾದ ಹುಲ್ಲು, ಒಂದು ರೀತಿ ಅದು ಇದ್ರ ಕೆಳಗಡೆ ಎಲ್ಲ ಒಂದು ರೀತಿ ಕೂದಲು ರೀತಿ ಇರುತ್ತೆ, ಅದು ಅಲ್ಲೇ ಚೆನ್ನಾಗೂ ಇರುತ್ತೆ. ಅದು ಆ ಪ್ಯಾರಾ ಹುಲ್ಲನ್ನು ಬೆಳೆದಿದ್ದಾರಂತೆ. ಆ ಪ್ಯಾರಾ ಹುಲ್ ಕಂಡ್ರೆ ಆನೆಗಳಿಗೆ ಇಷ್ಟ ಅಂತೆ. ಅಂದರೆ ಇವರು ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಬೆಳೆದುಬಿಟ್ಟಿದ್ದಾರಂತೆ, ಅದು ಅವರ ಬೆಳೆಗಳನ್ನ ಬಿಟ್ಟು ಈಗೆಲ್ಲ ಆ ಕಡೆ ಹೋಗ್ತಾ ಇದೆ ಅಂತೆ. ಅದನ್ನು ಪ್ರಸ್ತಾಪ ಮಾಡಿದರು. ಇದನ್ನು ಕೂಡ ಇಲ್ಲಿನೂ ಪ್ರಯೋಗ ಮಾಡೋ ಒಂದು ಅವಕಾಶ ಇದೆ ಅಂತಲೇ ನಾನು ಅಂದ್ಕೊಳ್ತೀನಿ. ಹೌದು, ಯಾಕಂದ್ರೆ ಇಲ್ಲಿ ಆನೆಗಳು ಮುಖ್ಯವಾಗಿ ಅಲ್ಲಿನ ಆಹಾರ ಇಲ್ಲದೆ ಈ ಕಡೆ ಬರ್ತಾ ಇದೆ ಬಿಟ್ಟರೆ ಅಲ್ಲಿ ನಾವು ಈ ರೀತಿ ಒದಗಿಸ್ಕೊಟ್ರೆ ಬಹುಶಃ ಮತ್ತೆ ಆ ಕಡೆ ಹೋಗ್ಬೋದೇನೋ. ಆ ಪ್ಯಾರಾ ಹುಲ್ಲನ್ನು ಬಳಸಿ ಇಲ್ಲೂ ಕೂಡ ಒಂದು ಪ್ರಯೋಗವನ್ನು ಮಾಡಿದರೆ ಅನುಕೂಲ ಆಗ್ಬೋದೇನೋ ಅಂತ. ಯಾಕೆಂದರೆ ನಮ್ಮ ರೈತ ಬಾಂಧವರು ಈ ಕೃಷಿ ಸಿರಿಗೆ ಕರೆ ಮಾಡಿ ಯಾವಾಗಲೂ ಆನೆ ಬಂತು ಇದ್ರದ ವಿಚಾರ ಹೇಳ್ತಲೇ ಇರ್ತಾರೆ. ಹಾಗಾಗಿ ಪ್ರಧಾನಮಂತ್ರಿಯವರು ಈ ರೀತಿ ಪ್ರಸ್ತಾಪ ಮಾಡಿದ್ದು ಒಳ್ಳೆ ಮಾಹಿತಿ ಕೊಟ್ಟಂಗೆ ಆಯಿತು. ನಮ್ಮ ಇಡೀ ದೇಶದ ಜನರಿಗೆ ವಿಶೇಷವಾಗಿ ಎಲ್ಲೆಲ್ಲಿ ಆನೆಗಳ ಒಂದು ಹಾವಳಿ ಇರುತ್ತೆ ಅಲ್ಲಿ ತಮ್ಮ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕ್ರಮಗಳೇ ಒಳ್ಳೆಯದು ಅನಿಸುತ್ತೆ. ಹೌದು, ಅವಕ್ಕೆ ಆಹಾರವನ್ನು ಒದಗಿಸಿ, ಅವಕ್ಕೆ ಇಷ್ಟಪಡುವಂಥ ಆಹಾರ ಒದಗಿಸಿ ಆ ಕಡೆ ತಿರುಗಿಸೋದೇ ಒಳ್ಳೆಯದು. ಯಾಕೆಂದರೆ ಆನೆಗಳ ಜೊತೆ ಆನೆ ನಡೆದಿದ್ದೇ ದಾರಿ ಅಂತ ನಾವು ಕೇಳಿದ್ದೀವಿ. ಅವುಗಳ ಜೊತೆ ಸಂಘರ್ಷ ಮಾಡೋದು ಕಷ್ಟ, ದೊಡ್ಡ ಪ್ರಾಣಿಗಳು. ಕೊಡಗಿನಲ್ಲಿ ಕೂಡ ಹೆಚ್ಚಾಗಿ ನಾಡಿನತ್ತ ಬರ್ತಾ ಇರೋದೆ. ಹೌದು. ಈಗ ಇನ್ನೊಂದು ವಿಚಾರ ಅಂದರೆ ಈ ಕೃಷಿ ಯಂತ್ರೋಪಕರಣಗಳು ರಿಯಾಯಿತಿ ದರದಲ್ಲಿ ಲಭ್ಯವಿರೋದ್ರ ಬಗ್ಗೆ ಒಂದು ಪ್ರಕಟಣೆ ಬಂದಿದೆ. ವಿಶೇಷವಾಗಿ ಈ ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕಿನ ರೈತರಿಗೆ ಸಂಬಂಧಪಟ್ಟಾಗಿ ಈ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50% ರಿಯಾಯಿತಿ ದರದಲ್ಲಿ ಈ ಕೃಷಿ ಯಂತ್ರೋಪಕರಣಗಳು ಲಭ್ಯವಿದ್ದಾವೆ. ಯಾರ್ಯಾರು ರೈತರು ಇವುಗಳನ್ನು ಪಡ್ಕೊಳ್ಳೋದಕ್ಕೆ ಆಸಕ್ತಿ ಇದೆ ಅಂತಹವರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿಬಿಟ್ಟು ಅರ್ಜಿ ಜೊತೆಯಲ್ಲಿ ಪಹಣಿ ಕೊಡಬೇಕಾಗತ್ತೆ. ಅವರ ಭೂ ದಾಖಲೆ RTC ಅಂತೀವಲ್ಲ, ಅವರ ಹಕ್ಕು ಪತ್ರ ಅಂತೀವಲ್ಲ ಅದು, ಜೊತೆಗೆ ಒಂದು ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ರತಿ, ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸ್ ಪ್ರತಿ, ಒಂದು ಭಾವಚಿತ್ರ, 100 ರೂಪಾಯಿ ಚಾಪ ಕಾಗದದ ಒಂದು ದಾಖಲಾತಿಗಳನ್ನು ಸಲ್ಲಿಸಿ ಅಲ್ಲಿ ಕೃಷಿ ಇಲಾಖೆಯಲ್ಲಿ ಸಿಗುವಂಥ ಕೃಷಿ ಯಂತ್ರೋಪಕರಣಗಳ ಸದುಪಯೋಗವನ್ನು ಪಡ್ಕೋಬೋದು. ಮುಖ್ಯವಾಗಿ ಯಾವ್ಯಾವ ಕೃಷಿ ಉಪಕರಣಗಳು ಲಭ್ಯವಿದ್ದಾವೆ ಅಂದರೆ ಮಿನಿ ಟ್ರ್ಯಾಕ್ಟ್ರು, ಆಮೇಲೆ ಪವರ್ ಟಿಲ್ಲರು, ಕಲ್ಟಿವೇಟರು, ರೋಟೋವೇಟರು, MB ಫ್ಲೋ, ಮೌಲ್ಡ್ ಬೋರ್ಡ್ ಫ್ಲೋ ಅಂತಾರೆ, ಡಿಸ್ಕ್ ಫ್ಲೋ, ಕಳೆ ಕೊಚ್ಚುವಂಥ ಯಂತ್ರ, ಕಳೆ ತೆಗೆಯುವಂಥ ಯಂತ್ರ, ಡೀಸೆಲ್ ಪಂಪ್ ಸೆಟ್ಟು, ಆಮೇಲೆ ಪವರ್ ಸ್ಪ್ರೇಯರು, ಮೇವನ್ನು ಕತ್ತರಿಸುವ ಯಂತ್ರ, ಭತ್ತದ ಒಕ್ಕಣೆ ಯಂತ್ರ, ಭತ್ತದ ಕಟಾವು ಯಂತ್ರ, ಮುಸ್ಕಿನ ಜೋಳದ ಒಕ್ಕಣೆ ಯಂತ್ರ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಯಂತ್ರಗಳನ್ನು ಕೂಡ ಇಲ್ಲಿ ಒದಗಿಸಲಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈಗ ರಾಗಿಯನ್ನು ಸ್ವಚ್ಛ ಮಾಡೋ ಯಂತ್ರ, ರಾಗಿ ಕ್ಲೀನಿಂಗ್ ಮಿಷಿನ್ ಅಂತಾರೆ, ಮತ್ತು ರಾಗಿ ಹಿಟ್ಟು ಮಾಡುವಂಥ ಯಂತ್ರ, ಮತ್ತು ಮೆಣಸಿನಕಾಯಿ ಪುಡಿ ಮಾಡುವಂಥ ಯಂತ್ರ, ಮತ್ತು ವಿವಿಧ ಬಗೆಯ ಎಣ್ಣೆ ಗಾಣಗಳನ್ನು 50% ಸಹಾಯದಲ್ಲಿ ರೈತ ಬಾಂಧವರು ಪಡ್ಕೋಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ತಾವು? ಗಣೇಶ್ ಕುಮಾರ್ ಅಂತ ಹೇಳಿ. ಗಣೇಶ್ ಅವರು, ಹೇಗೆ ನಡೀತಾ ಇದೆ ನಿಮ್ಮ ಕಾಫಿ ಕೊಯ್ಲು? ಕಾಫಿ ಕೊಯ್ಲು ಶನಿವಾರ, ಶುಕ್ರವಾರ ಶನಿವಾರದಿಂದ ಶುರು ಮಾಡ್ಬೇಕು ಸರ್. ಕಾಫಿ ಬಾರಿ ಕಡಿಮೆ ಅಂತ ಸರ್. ಬೇರೆ ಬೆಳೆಗಳು ಮಳೆಗೆ ಹೋಗಿದ್ದು ಏನು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅರ್ಧಕ್ಕರ್ಧ ಇಲ್ಲ ಸರ್. ಅಂದ್ರೆ ಈ ಸರಿ ಮಳೆ ಹೆಚ್ಚಾಗಿದ್ರದ ಅದಕ್ಕೆ? ಹೌದು ಸರ್, ತುಂಬಾ ಹೋಗಿದೆ ಮಳೆ ಹೆಚ್ಚಾಗಿದ್ದೆ ಅದಕ್ಕೆ ಕಾರಣ. ಹೌದು ಹೌದು, ಹೆಚ್ಚಿದೆ. ಹೆಚ್ಚೇನಿಲ್ಲ ಹಾಗಾದ್ರೆ ಕಾಫಿ ಸರಿ? ಇಲ್ಲ ಸರ್, ಇಲ್ಲ. ಕಡಲೆ ಉಂಟು, ಅಲ್ಲಿಲ್ಲ. ರೇಟ್ ಇದೆ, ಒಳ್ಳೆ ರೇಟ್ ಇದೆ. ಹೌದೌದು, ಅದೇ ಒಳ್ಳೆ ಈ ಸರಿ ಬೆಲೆ ಬಂದಿದೆ ಈ ಸರಿ. ಹೌದು, ಆದ್ರೆ ಅದೇ ಮಳೆ ಸ್ವಲ್ಪ ಹೆಚ್ಚಾಗಿ ಅಷ್ಟು ಬೆಳೆ ಇಲ್ಲ ಅಂತೀರಾ? ಹೌದು ಸರ್, ಹೌದು ಸರ್. ಬೆಳೆ ಇಲ್ದಾಗಲೇ ಒಂದ್ ರೀತಿ ಬೆಲೆ ಹೆಚ್ಚಾಗೋದಕ್ಕೆ ಒಂದು ಕಾರಣ ಆಗುತ್ತೆ. ಮಾರುಕಟ್ಟೆಯಲ್ಲಿ ಪೂರೈಕೆ ಮತ್ತೆ ಬೇಡಿಕೆ, ಇವುಗಳ ಆಧಾರದ ಮೇಲೆ ಬೆಲೆ ನಿರ್ಧರಿತ ಆಗೋದು. ಬೇಡಿಕೆ ಜಾಸ್ತಿ ಇದ್ದು ಪೂರೈಕೆ ಕಡಿಮೆ ಆಯಿತು ಅಂದರೆ ಬೆಲೆ ಏರೆ ಇರುತ್ತೆ. ಬ್ರೆಜಿಲ್ ಮತ್ತು ವಿಯೆಟ್ನಾಮಲ್ಲೂ ಬೆಳೆಗೆ ತೊಂದರೆ ಆಗಿದೆ. ಓ, ಅಷ್ಟು ಇದಾಗಿದೆ ಅಂತನಾ? ಹೌದು ಸರ್, ತುಂಬಾ ತುಂಬಾ ಕಷ್ಟ ಇದೆ. ಮತ್ತೆ ಇದು ಭತ್ತನು ಹಾಕಿದ್ರ ಈ ಸರಿ ನೀವು? ಇಲ್ಲ ಸರ್, ಈ ಸಲ ಹಾಕಿಲ್ಲ, ಬರುವ ವರ್ಷ ಹಾಕ್ತೇನೆ. ಭತ್ತ ಯಾಕೆ ಗದ್ದೆ ಬೀಳ್ಬಿಟ್ಟಿದ್ರಿ? ಇಲ್ಲ ಸರ್, ನಾನು ಇರುವ ಇದಕ್ಕೆ ಗದ್ದೆಗೆ ಅಡಿಕೆ ಹಾಕಿದ್ದೀನಿ. ಅಡಿಕೆ ಹಾಕಿದ್ರೆ ಹಾಗಾಗಿ ಭತ್ತ ಮಾಡೋದ್ ಕಷ್ಟ ಅಂತೀರಾ? ಭತ್ತ ಮಾಡೋದು ನಾನು ಗುತ್ತಿಗೆ ತಗೊಳ್ತೀನಿ ಸರ್, ಹೊರಗಡೆ. ಬೇರೆ ಕಡೆ ಗುತ್ತಿಗೆ ತಗೊಂಡು ಮಾಡ್ತೀರಾ? ಅಂದ್ರೆ ಅದು ಏನು ಹೇಗೆ ಗುತ್ತಿಗೆ? ಅದು ಒಂದು ಸೀಸನ್ಗೆ ಅಂತನಾ? ಒಂದು ಹೌದು ಸರ್, ಒಂದು ಸೀಸನ್ಗೆ. ನಾನು ಮಾರ್ಚ್ ಸಮಯ ಗಂಟ ಗದ್ದೆ ಬಿಟ್ಟು ಕೊಡ್ಬೇಕು ಆಮೇಲೆ. ಅಂದ್ರೆ ಒಂದು ಬೆಳೆಗೆ? ಹೌದು ಸರ್, ಒಂದು ಬೆಳೆಗೆ. ಈಗ ಒಂದು ಎಕರೆಗೆ 1 ಕ್ವಿಂಟಲ್ ಲೆಕ್ಕದಲ್ಲಿ ಕೊಡ್ತೇನೆ. ಅವ್ರಿಗೆ ಭತ್ತವನ್ನೇ ಕೊಡೋದು? ಹೌದು, ನಾನು ಅವ್ರದ್ದು ಯಾವ್ದು ಖರ್ಚು ಇಲ್ಲ, ನಂದೇ ಇಲ್ಲ. ಬೆಳೆ ವಿನಿಮಯ ಒಂದ್ ರೀತಿ, ವಸ್ತು ವಿನಿಮಯ ಅಂತ ಇದ್ವಲ್ಲ ಮೊದಲು. ಹೌದೌದು, ಅವರು ಜಮೀನು ಇಟ್ಕೊಂಡ್ರೆ ಅವ್ರೂ ಒಂಥರ ಬೆಳೆದಂತ ಖುಷಿ ಇದ್ದಂಗೆ ಇರುತ್ತೆ ಅವ್ರಿಗೂ. ಹೌದು, ಒಂದ್ಸಲ ನಟ್ರೆ ಸಾಕು, ಭೂಮಿ ಪಾಳು ಬಿಡೋದು ಯಾಕೆ ಅಂತ ಅವರು ಅಂತಕೊಳ್ತಾರೆ. ಸಾಧಾರಣವಾಗಿ ಎಷ್ಟು ಎಕರೆ ಹಂಗೆ ಗುತ್ತಿಗೆ ತಗೊಳ್ತೀರಾ ಗಣೇಶ್? ನಾನು 15-20 ತಗೊಳ್ತೀನಿ. 15-20 ಎಕರೆ ತಗೊಂಡು ಮಾಡ್ತೀರಾ? ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಾ? ಸಿಕ್ಬೇಕಷ್ಟು. ಸಿಕ್ಬೇಕು, ಸಿಕ್ಬೇಕು, ಇಲ್ಲ ಅಂದ್ರೆ ಅಸಲು ಹಾಕಿಲ್ಲ ಸರ್. ಅಲ್ಲಲ್ಲ, ಒಂದೇ ಕಡೆ ಸಿಗೋದು ಕಷ್ಟ ಅಲ್ಲ ಅಷ್ಟು? ಒಂದೇ ಕಡೆ ಸಿಗುತ್ತಾ ಅಷ್ಟು? ಸಿಗುತ್ತೆ ಸರ್, ಸಿಗುತ್ತೆ, ಸಿಗುತ್ತೆ. ಸಿಗುತ್ತೆ. ಸಾಧಾರಣವಾಗಿ ಯಾವ ತಳಿ ಹಾಕೊಳ್ತೀರಾ ಭತ್ತದಲ್ಲಿ? ನಾನು ಜಾಸ್ತಿ ಹತ್ತಿರ, ಮತ್ತೆ ಊಟಕ್ಕಿರೋದು ಸ್ವಲ್ಪ ಯಾವ್ದಾದ್ರು ಒಳ್ಳೆ ಭತ್ತ, ಜೀರಿ ಸಣ್ಣನು, ಬಿಟಿಯೋ ಅಂತದೆಲ್ಲ ಹಾಕ್ತೀನಿ. ಸಸಿ ಮಡಿ ಮಾಡ್ಕೊಂಡೆ ಮಾಡ್ತೀರಾ ನೀವು? ಹೌದು ಸರ್, ಸಸಿ ಮಡಿ ಮಾಡ್ಕೊಂಡೆ. ಅದು ನಿಮ್ಗೆ ಕೇಳದೆ ಸರ್, ಇದು ಯಾವ ಸರ್ ಭತ್ತದ ಬೆಳೆಗೆ ಅದೇ ನೀರಿಲ್ಲದೆ ಆಗ್ತದೆ ಅಂತ, ಅದು ಹೇಗೆ ಅಂತ ಅವ್ರ ನಂಬರ್ ಬರ್ಕೊಂಡಿದ್ದೀನಿ ಕೇಳ್ಬೇಕು. ಇಲ್ಲ ಅದು ಗಣೇಶ್ ಅವರು, ಅದು ಆ ಪದ್ಧತಿಗಳು ಬಂದಿದಾವೆ, ಏರೋಬಿಕ್ ಪದ್ಧತಿ ಅಂತಾರೆ ಒಂದು. ಏರೋಬಿಕ್ ಪದ್ಧತಿ ಅಂದ್ರೆ ನಮ್ಮ ಬೇರೆ ಬೆಳೆಗಳನ್ನ ನಾವು ಏನು ಬಿತ್ತನೆ ಮಾಡ್ತೀವಲ್ಲ ಬೀಜನ, ಆ ರೀತಿ ಬಿತ್ತನೆ ಮಾಡಿ 3-4 ದಿನಕ್ಕೆ ನೀರಿಡುವಂತದ್ದು ಅದು. ಭತ್ತಕ್ಕೆ ನಾವು ಏನ್ ತಿಳ್ಕೊಂಡಿದೀವಿ, ನಿಂತ ನೀರು ಇರ್ಲೇಬೇಕು ಅಂತ ತಿಳ್ಕೊಂಡಿದೀವಿ. ಆ ರೀತಿ ಏನಲ್ವಂತೆ ಅದು, 3-4 ದಿನಕ್ಕೆ ನೀರು ಕೊಟ್ರೆ ಚೆನ್ನಾಗಿ ಬರುತ್ತಂತೆ ಅದು. ಒಳ್ಳೆ ತಳಿ ಆಗಿರ್ಬೋದು ನೋಡುವ. ಇಲ್ಲ ಬರುತ್ತೆ ಅದು, ಎತ್ತರ ಬರುತ್ತೆ. ಆ ಕಡೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಅದು ಬಹಳ ಪ್ರಯೋಗ ಮಾಡ್ತಾ ಇದಾರೆ. ಇನ್ನೊಂದು ಶ್ರೀ ಭತ್ತ ಅಂತಾರೆ. ಶ್ರೀ ಭತ್ತದಲ್ಲಿ ಏನು ಅಂತ ಅಂದ್ರೆ ಬಹಳ ಎಳೆಯ ಪೈರನ್ನ ನಾಟಿ ಮಾಡ್ತಾರೆ, 8-12 ದಿನದ ಪೈರು. 8-12 ದಿನದ ಪೈರು 2 ಅಡಿ 2 ಅಡಿ ಅದು ಚೌಕಾಕಾರದಲ್ಲಿ. ಸ್ವಲ್ಪ 2 ಅಡಿ ಅಂದ್ರೆ ಸ್ವಲ್ಪ ಅಗಲ ಚೌಕು ಆಗಿರುತ್ತೆ ಅದು. ಆ ಒಂದು ಚೌಕಾಕಾರದಲ್ಲಿ ಅದನ್ನ ಮಾಡಿ ಸರ್, 2 ಅಡಿ ಅಂತಾರ ಅಂದ್ರೆ ಉದ್ದಕ್ಕೆ 2 ಅಡಿ ಅಗಲಕ್ಕೂ 2 ಅಡಿ. ಅಷ್ಟು ಇಲ್ಲ ಅಂದ್ರೂ ಕನಿಷ್ಠ 1 ಅಡಿ ಆದ್ರೂ ಇದು ಮಾಡ್ತಾರೆ. 1 ಅಡಿ ಸಾಕು ಸರ್, 1 ಅಡಿ ಸಾಕು. ನನ್ನ ಹೆಚ್ಚಿಗೆ 1 ಅಡಿ ಸಾಕಾಯ್ತು. ಅಲ್ಲಿ ಇನ್ನೊಂದೇನು ಅಂದ್ರೆ ಈ ಕಳೆ ಯಂತ್ರ ಎಲ್ಲ ಅದನ್ನೇ ಅಲ್ಲಿ ಆಡ್ಸೋದಕ್ಕೂ ಅನುಕೂಲ ಆಗ್ಲಿ ಅಂತ. 8-12 ದಿನದ ಪೈರು ಬಹಳ ಸೂಕ್ಷ್ಮವಾಗಿರುತ್ತೆ. ಮತ್ತೆ ಅದು ನೆಲ್ಲಿರುತ್ತಲ್ಲ, ನೆಲ್ಲು ಇನ್ನು ಅಂಟ್ಕೊಂಡಿರುತ್ತೆ ಸಸಿಗೆ. ಅದ್ಗೆ ಅದು ಭೂಮಿನ ಬಹಳ ಹಸನಾಗಿ ತಯಾರು ಮಾಡ್ಬೇಕಾಗತ್ತೆ, ಸಮತಟ್ ಮಾಡ್ಬೇಕಾಗತ್ತೆ. ಇನ್ನೊಂದು ನೀರು, ಅದು ನೀರು ನಿಲ್ಸೋದು ಹೇಗೆ ಅಂದ್ರೆ ಅದಕ್ಕೆ ಗದ್ದೆ ಒಣಗಬಾರ್ದು, ನೀರು ನಿಲ್ಲಬಾರ್ದು, ಆ ರೀತಿ ಇರ್ಬೇಕು ತೇವಾಂಶ. ಗದ್ದೆ ಒಣಗಬಾರ್ದು, ನೀರು ನಿಲ್ಬಾರ್ದು, ಆ ರೀತಿ ಇರ್ಬೇಕು. ಅಂದ್ರೆ ಒಂದು ಪೊರೆ ಫಿಲ್ಮ್ ಅಂತ ಸಣ್ಣ ಒಂದು ಒಂದು ಪೊರೆ ರೀತಿಯಲ್ಲಿ ನೀರು ಇರ್ಬೇಕು, ಸಣ್ಣದಾಗಿ ನೀರು ಇರ್ಬೇಕು, ನೀರು ಅತಿ ನಿಲ್ಬಾರ್ದು. ಶೀತ ಬೇಕು ಅಲ್ಲ ಸರ್, ಶೀತ ಇದ್ದೇ ಇರ್ಬೇಕು. ಅತಿ ನೀರು ನಿಲ್ಬಾರ್ದು, ಅದು ಬಿರುಕು ಬರಬಾರ್ದು ಗದ್ದೆ. ಆ ರೀತಿ ಅದು ಶ್ರೀಭತ್ತ ಅಂತ ಮಾಡ್ತಾರೆ, ಶ್ರೀಭತ್ತ ಅಂತ. ಅಲ್ಲಿ ಅದನ್ನು ಆ ಒಂದು ಪದ್ಧತಿನೂ ಅನುಸರಿಸ್ತಾ ಇದಾರೆ. ಅದಕ್ಕಿಂತ ಹೋಲಿಸಿದ್ರೆ ಇದು ಪರವಾಗಿಲ್ಲ, ಏರೋಬಿಕ್ ಪದ್ಧತಿ ಪರವಾಗಿಲ್ಲ. ಈಗ ಗಣೇಶ್ ಅವ್ರು, ನಿಮ್ಗೆ ಒಂದು ಪ್ರಶ್ನೆ ಕೇಳಿಸ. ಈಗ ಭತ್ತದಲ್ಲಿ ತಾವು ಸಸಿ ಮಾಡಿ ಮಾಡ್ಕೊಳ್ತಿರಲ್ಲ, ಎಷ್ಟು ದಿನದ ಪೈರನ್ನು ನಾಟಿ ಮಾಡ್ತೀರ ನೀವು? ನಾನು 26-27ಕ್ಕೆಲ್ಲ ಮಾಡ್ತೀನಿ ಸರ್, 27-27. ಇಲ್ಲಿ ಕೊಡಗಿನಲ್ಲಿ 25-30 ದಿನದ ಪೈರನ್ನು ನಾಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಗಣೇಶ್, ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಗಣೇಶ್ ಕುಮಾರ್ ಅವರಿಗೆ, ನಮ್ಮ ಕೋತೂರಿನ ಗಣೇಶ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಈ ಕೃಷಿ ಯಂತ್ರೋಪಕರಣಗಳ ಬಗ್ಗೆ. 50% ಒಂದು ಸಹಾಯಧನದಲ್ಲಿ ವಿಶೇಷವಾಗಿ ಸೋಮವಾರಪೇಟೆ ತಾಲೂಕು ಮತ್ತು ಕುಶಾಲನಗರ ತಾಲೂಕಿನ ರೈತ ಬಾಂಧವರು ಇದನ್ನ ಪಡ್ಕೋಬಹುದು ಅಂತ. ಬೇರೆ ತಾಲೂಕಿನಿಂದ ಮಾಹಿತಿ ಬಂದಿಲ್ಲ. ಅಲ್ಲಿ ಮುಖ್ಯವಾಗಿ ಅಲ್ಲಿ ಎಲ್ಲ ಯಂತ್ರೋಪಕರಣಗಳನ್ನ ಪಡ್ಕೊಂಡಿರ್ಬೇಕು ರೈತರು ಅಂತ ನಾವು ಅಂದ್ಕೊಳ್ಳೋಣ. ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ ಸರ್. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ. ಭೂಮಿಯ ಮೇಲಿರುವ ಸಕಲ ಜೀವಕೋಟಿಗಳಿಗೂ ಆಶ್ರಯವನ್ನು ನೀಡುತ್ತಿರುವ ಭೂಮಾತೆಯಲ್ಲೂ ನಾವು ತಾಯಿಯ ಎಲ್ಲ ಗುಣಗಳನ್ನು ಕಾಣುತ್ತೇವೆ. ಪ್ರತಿದಿನವೂ ಅವಳನ್ನ ತುಳಿಯುತ್ತೇವೆ, ಅಗಿಯುತ್ತೇವೆ, ಗಾಯ ಮಾಡುತ್ತೇವೆ, ಕಡಿಯುತ್ತೇವೆ ಮತ್ತು ಒಡ ಹುಟ್ಟಿದ ಇತರ ಜೀವಿಗಳನ್ನು ನಿಷ್ಕಾರಣವಾಗಿ ಕೊಲ್ಲುತ್ತೇವೆ. ನನ್ನಂತೆ ನಿನ್ನಂತೆ ಪ್ರಾಣಿಗಳಲ್ಲೂ ಜೀವವಿದೆ. ಆದರೂ ಭೂತಾಯಿ ನಮ್ಮ ಎಲ್ಲ ದುಷ್ಕೃತ್ಯಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ಮನ್ನು ಉದಾರ ಮನಸ್ಸಿನಿಂದ ಕ್ಷಮಿಸುತ್ತಾಳೆ. ಇದು ಎಲ್ಲಿಯವರೆಗೆ ಎಂದು ನಾವು ಯೋಚಿಸಬೇಕಾದ ಸಮಯ ಬಂದಿದೆ. ನಮ್ಮ ಹಾಗೆ ಅವಕ್ಕೂ ಕೂಡ ನಲಿವು ಇದೆ, ನೋವು ಇದೆ. ನಾವೆಲ್ಲ ಕೈಗೂಡಿಸೋಣ, ಜಗತ್ತಿನಲ್ಲಿರುವ ಜೀವದ ಪ್ರತಿ ಅಣು ಅಣುವು ಸುಖದಿಂದ ಶಾಂತಿಯಿಂದ ಸಹಬಾಳ್ವೆ ನಡೆಸುವಂತೆ ಮಾಡೋಣ. ಪ್ರಾಣಿಗಳನ್ನು ಪ್ರೀತಿಸು. ಹಲೋ. ಹಲೋ. ಹಾ ನಮಸ್ತೆ. ನಮಸ್ತೆ. ಚಂಗಪ್ಪ ಕರ್ಡ. ಹಾ ಚಂಗಪ್ಪ ಅವರೇ ಹೇಳಿ. ನಮಸ್ಕಾರ ಸರ್. ಇದು ಈ ಅಗ್ರಿಕಲ್ಚರ್ ಲೈನ್ ಗಿಂತ ಬಿಳಿ ಚಿಪ್ಪು ಸುಣ್ಣ ಜಾಸ್ತಿ ಹಾಕ್ತಾರೆ, ಅದ್ರದ್ದು ನಿಮ್ಮ ಅಡ್ವಾಂಟೇಜ್ ಏನಿದೆ ಅಂತ ಹೇಳ್ತೀರಾ ಸರ್? ಅಲ್ಲ ಕೃಷಿ ಸುಣ್ಣನೇ ಹೆಚ್ಚು ಈಗ ಯಾರು ಕಾಫಿಗಲ್ವಾ? ಹೌದು ಸರ್. ಕಾಫಿಗೆ ಅವರು ಶಿಫಾರಸು ಮಾಡೋದು ಕೃಷಿ ಸುಣ್ಣನೇ. ಇದು ಲೋಕಲ್ ಜಾಸ್ತಿ ಜಾಸ್ತಿ ಜನರು ಇದನ್ನೇ ಹಾಕ್ತಾರೆ. ಯಾವುದು ಅಂತ ಹೇಳಿದ್ರೆ ಚಿಪ್ಪು ಸುಣ್ಣ, ಮತ್ತೆ ಎರಡು ಮೂರು ತಿಂಗಳು ಆದ್ಮೇಲೆ ಪೇಮೆಂಟ್ ಮಾಡಿದ್ರೆ ಸಾಕು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಜಿಗಣೆ ಇದ್ರೆ ಎಲ್ಲ ಸತ್ತೋಗ್ತದೆ ಅಂತ. ಡೋಲಮೈಟ್ ಸುಣ್ಣ ಅಂತಾರೆ. ಡೋಲಮೈಟ್ ಸುಣ್ಣ ಮತ್ತೆ ಕೃಷಿ ಸುಣ್ಣನೇ ಶಿಫಾರಸು ಮಾಡೋದು. ಆದ್ರೆ ಹೆಚ್ಚಿನವರು ಹಾಕುದು ಚಿಪ್ಪು ಸುಣ್ಣ ಸರ್. ಚಿಪ್ಪು ಸುಣ್ಣ ಹಾಕ್ತಾರ? ಹೌದು, ಹೆಚ್ಚಿನ ಚಿಪ್ಪು ಸುಣ್ಣನೇ ಹಾಕುದು. ಚಿಪ್ಪು ಸುಣ್ಣ ಅಂದ್ರೆ ಇದು ಏನು ಕಪ್ಪೆ ಚಿಪ್ಪು ಇದ್ರದ್ದು ಬರುತ್ತೆ? ಹೌದೌದು, ಕೋಸ್ಟಲ್ ಲೈನ್ ಇಂದ ಬರ್ತದಲ್ಲ ಮಂಗಳೂರು ಉಡುಪಿ. ಬೆಲೆ ಹೇಗೆ ಅಂತೀರಾ ಚಂಗಪ್ಪ ಅವರದು? ನನಗೆ ಐಡಿಯಾ ಇಲ್ಲ ಸರ್. ನೀವು ಹಾಕ್ತಾ ಇಲ್ಲ? ನಾನು ಹಾಕ್ಲಿಲ್ಲ ಇದ್ರವರೆಗೆ. ಶಿಫಾರಸು ಮಾಡ್ದಂಗ ಕಾಣ್ತಾ ಇಲ್ಲ. ಡೋಲಮೈಟ್ ಸುಣ್ಣ ಅಂತ ಒಂದು ಬರುತ್ತೆ. ಇಲ್ಲ ಸರ್. ಅದನ್ನೇ ಹೆಚ್ಚು. ಮತ್ತೆ ಈ ಕೃಷಿ ಸುಣ್ಣ ವರ್ಷ ಬಿಟ್ಟು ಅದೊಂದ್ಸರಿ ಹಾಕಿದ್ರೆ ಇನ್ನೊಂದ್ಸರಿ ಡೋಲೋಮೈಟ್ ಸುಣ್ಣ ಹಾಕ್ಬೇಕು ಅಂತ ಹೇಳ್ತಾರೆ. ಮತ್ತೆ ಈಗ ನಿಮ್ದು ಕಾಫಿ ಕೊಯ್ಲು ನಡೀತಾ ಇದೆಯಾ ಚಂಗಪ್ಪ ಅವರು? ಸ್ವಲ್ಪ ಮೆಲ್ಲ ನಡೀತಾ ಇದೆ. ತಮಿಳಿನ ಲೇಬರ್ಸ್ ಬರ್ತಿದ್ರು, ಈ ವರ್ಷ ಬರ್ಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್. ಮತ್ತೆ ನಿಮ್ದು ಅರೇಬಿಕನು ಇದೆಯಲ್ಲ? ಇಲ್ಲ ಸರ್, 150 ಕೆಜಿ ಆಗಿದೆ ಅಷ್ಟೇ. ಅದೇನ್ ಜಾಸ್ತಿ ಇಲ್ಲ, ಅದು ಮುಗ್ದೋಯ್ತು ಎಲ್ಲ ಕೊಯ್ಲು ಮಾಡಿ ಅಲ್ಲ? ಇಲ್ಲ ಇಲ್ಲ ಇಲ್ಲ. ರೋಬೋಸ್ಟ್ ಅದು ನಡೀತಾ ಇದೆ. ನಡೀತಾ ಇದೆ ಸರ್. ಅದರಲ್ಲಿ ಮತ್ತೆ ಚೆರ್ರಿನೇ ಮಾಡ್ಕೊಳ್ತೀರಾ? ಚೆರ್ರಿ ಮಾಡುದು ಸರ್. ಚೆರ್ರಿ ಚೆರ್ರಿ. ಈಗ ಪ್ರಾರಂಭ ಮಾಡಿದಿರಿ? ಹೌದು ಪ್ರಾರಂಭ ಆಗಿದೆ. ಎಲ್ಲಿವರೆಗೂ ಇದು ಮುಂದುವರಿಬಹುದು ಅಂತೀರಿ? ಫೆಬ್ರವರಿ ಎಂಡ್ ವರೆಗೆ ಆಗ್ತದೆ ಸರ್. ಫೆಬ್ರವರಿ ಎಂಡ್ ವರೆಗೂ ಆಗ್ತಾ ಇರುತ್ತಾ? ಹೌದು. ನಿಮ್ದು ದೊಡ್ಡ ಒಂದು ತೋಟನೇನೆ? ಇಲ್ಲ ಸರ್. ಅಷ್ಟು ಹಂತ ಹಂತವಾಗಿ ಮಾಡ್ತಾ ಹೋಗ್ತೀರಾ? ಹಂತ ಹಂತವಾಗಿ ಮಾಡ್ತಾ ಹೋಗ್ತೀರಾ? ಹೌದೌದೌದು. ಅಂದ್ರೆ ಎಷ್ಟು ಸರಿ ಬಿಡಿಸ್ಕೋಬೇಕಾಗತ್ತೆ ಅಂತೀರಿ? ಒಮ್ಮೆಗೆ ಮಾಡುದು. ತುಂಬಾ ಹಣ್ಣಾಗಿದ್ದೇನೆ, ಒಮ್ಮೆ ಮಾಡಿದೆ ಒಂದು 10 bags. ಮತ್ತೆ ಇವಾಗ ಎಲ್ಲ ತೆಗಿತಾ ಇರೋದು. ಅಂದ್ರೆ ಇದು ಒಟ್ಟಿಗೆ ಮಾಡ್ಕೊಳ್ತೀರಾ ಹಾಗಾದ್ರೆ? ಹೌದೌದು. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಈಗ ಹಣ್ಣಾಗಿದೆ ಅಂತೀರಿ ಎಲ್ಲ? ಪೂರ್ಣ ಪ್ರಮಾಣದಲ್ಲಿ ಆಗ್ಲಿಲ್ಲ, 90-95% ಆಗಿದೆ. ಅಂದ್ರೆ ಉಳಿದವನ್ನ ಆಮೇಲೆ ಆರಿಸ್ಕೊಂಡು ಅದನ್ನ ಪ್ರತ್ಯೇಕವಾಗಿ ಒಣಗಿಸ್ತೀರಾ? ಇಲ್ಲ, ಒಟ್ಟಿಗೆ ಕೊಯ್ದು ಬಿಡುದು, ಅದನ್ನ ಬಿಡುದಿಲ್ಲ. ಅಲ್ಲ ಕೊಯ್ದು ನೀವು ಕೊಯ್ಲು ಮಾಡಿದ್ಮೇಲೆ ಪ್ರತ್ಯೇಕ ಮಾಡ್ಬೋದಲ್ವೇ? ಇಲ್ಲ ಸರ್, ಅದು ಕಷ್ಟ ಆಗುದಿಲ್ಲ. ಅಲ್ಲ ಸ್ವಲ್ಪ ಬೆಲೆ ಕಡಿಮೆ ಆಗಲ್ವಾ? ಅದು ಕಡಿಮೆ ಆಗ್ತದೆ, ವೇಟ್ ಕಡಿಮೆ ಆಗ್ತದೆ, ಬ್ಲಾಕ್ಸ್ ಬಂದ್ರೆ ಇದಾಗ್ತದೆ, ಕ್ವಾಲಿಟಿ ಕಡಿಮೆ ಆಗ್ತದೆ. ಅಲ್ಲ ಇನ್ನೂ ಹಣ್ಣಾಗದೆ ಇರೋದನ್ನ ಕೊಯ್ಲು ಮಾಡಿದ್ರೆ ಸ್ವಲ್ಪ ಬೆಲೆ ಏನು ವ್ಯತ್ಯಾಸ ಆಗಲ್ವ? ನೀವು ಮಾರಾಟ ಬೆಲೆ ಇಲ್ಲ, ವೇಟ್ ಕಡಿಮೆ ಆಗ್ತದೆ ಮತ್ತೆ ಕ್ವಾಲಿಟಿ ಕಡಿಮೆ ಆಗ್ತದೆ. ನೀವು ಚೆರ್ರಿದೆ ಮಾಡ್ತಿರಲ್ಲ ಯಾವಾಗ್ಲೂ? ಚೆರ್ರಿನೇ ಮಾಡುದು ಸರ್. ಚೆರ್ರಿ, ಅದಕ್ಕೆ ಕಣ ಎಲ್ಲ ಮಾಡ್ಕೊಂಡಿದ್ದೀರಿ? ಹೌದೌದು. ಮತ್ತೆ ಬೆರ್ರಿ ಬೋರರ್ ಇಂತ ಹಾವಳಿ ಏನಾದ್ರು ಕಂಡು ಬಂದಿದ್ಯಾ ಇವಾಗಾದ್ರೂ? ಇಲ್ಲ, ನೋಡಿದೆ ಸರ್, ಇಲ್ಲ. ಮತ್ತೆ ಸ್ವಲ್ಪ ಇದು ಅರಬಿಕ ಇತ್ತು, ಅದರಲ್ಲಿ ಬೇಗ ಬರ್ತದೆ ಅಂತೇಳಿ ಅದನ್ನೆಲ್ಲ ತೆಗೆದಾಕ್ಬಿಟ್ಟೆ, ಅರಬಿಕ ಪ್ಲಾಂಟ್ಸ್. ಅದಕ್ಕೆ ಮೊದಲು ಬರ್ತದಲ್ಲ. ಈಗ ಮತ್ತೆ ಕೊಯ್ಲು ಆದ್ಮೇಲೆ ನೀವು ಸುಣ್ಣ ಹಾಕ್ಬೇಕು ಅಂತಾನ? ಲಾಸ್ಟ್ ಇಯರ್ ಹಾಕಿದ್ದೀನಿ, ಬಾಗಲಕೋಟೆ ಸುಣ್ಣ. ಈ ವರ್ಷ ಆಗೋದಿಲ್ಲ. ಅದೇ ಅದು 3 ವರ್ಷಕ್ಕೊಂದ್ಸರಿ ಹಾಕಿದ್ರು ಸಾಕು ಅಂತ ಹೇಳ್ತಾರೆ. ಒಂದು 10 years 8 times ಹಾಕಿದ್ದೀನಿ, ಬಟ್ ಪಿ ಎಚ್ ಮಾತ್ರ ಇದಾಗೋದಿಲ್ಲ, ಜಾಸ್ತಿ ಆಗ್ತಾ ಇಲ್ಲ. ಪಿ ಎಚ್ ಎಷ್ಟಿದೆ? 5-5.5 ಹೀಗೆ ಬರ್ತದೆ ಸರ್. ಈ ವರ್ಷ ನೋಡ್ಲಿಲ್ಲ. ಅದೇ 5.8-6.2 ಮಧ್ಯೆ ಇರಬೇಕು ಅಂತ ಹೇಳ್ತಾರೆ. ಓಕೆ ಅಲ್ವಾ? ಹೌದು, 6.2 ಇದ್ರೆ ಬಹಳ ಒಳ್ಳೇದು ಅಂತಾರೆ. ಹೌದು, ಅದೇ ಸುಣ್ಣ ಹಾಕ್ತಾ ಇದ್ರೆ ಆದ್ರೂ ಅಷ್ಟು ಇದಾಗ್ತಾ ಇಲ್ಲ ಅಂತ. ಇಲ್ಲ ಇಲ್ಲ ಇಲ್ಲ, ಮಳೆ ಜಾಸ್ತಿ ಈ ವರ್ಷ 35 ಆಗಿದೆ. ನೀವು ಅದು ಮಣ್ಣು ಪರೀಕ್ಷೆ ಮಾಡಿಸೇ ಮಾಡ್ತೀರಾ? ಹೌದು, ಮಣ್ಣು ಇದು ಮಣ್ಣು ಪರೀಕ್ಷೆ ಮಾಡ್ತೀನಿ, ಸುಣ್ಣ ಪರೀಕ್ಷೆ ಮಾಡ್ತೀನಿ. ಸುಣ್ಣದ ಪರೀಕ್ಷೆ ಮಾಡಿಸ್ತೀರಾ? ಮಾಡ್ತೀನಿ ಸರ್. ಇಲ್ಲಿ ಅದು ಚಟ್ಟಳ್ಳಿ ಇದ್ರಲ್ಲ, ಚಟ್ಟಳ್ಳಿ ನಾನು ಎರಡ್ ಕಡೆ ಮೂರ್ ಕಡೆಗೆ ಕಳಿಸೋದು, ಚಟ್ಟಳ್ಳಿ ಮತ್ತೆ ಮುಗೋನಿ ಉಪ್ಪಲು ಹೀಗೆ. ಮತ್ತೆ ನಿಮ್ಮ ಕಳಸರಿ ಒಂದು ಹೇಳಿದ್ರಿ, ಕೆಲವು ಕಳೆಗಳು ಇದಾಗಿದೆ. ಹೌದು ಸರ್, ಅದನ್ನ ಕಳಿಸ್ಲಿಕ್ಕೆ ಆಗ್ಲಿಲ್ಲ ಸರ್. ಅದು ರೌಂಡ್ ಅಪ್ ನಲ್ಲಿ ಸಾಯೋದಿಲ್ಲ ಮತ್ತೆ ಪ್ಯಾರಾಗಿಟ್ ನಲ್ಲಿ ಸಾಯೋದಿಲ್ಲ. ಇಲ್ಲ, ರೌಂಡ್ ಅಪ್ಗೆ ಸಾಯಿಲ್ಲ ಅಂತ ಸ್ವಲ್ಪ ನಿರೋಧಕ ಶಕ್ತಿ ಬೆಳೆಸ್ಕೊಂಡಂಗಿದೆ. ಅದು ಬಹಳ ಎಲ್ಲಾ ರೀತಿಯ ಕಳೆಗಳನ್ನ ಕೊಲ್ಲುವಂತ ಕಳೆನಾಶಕ ಅದು. ಓಕೆ, ಗ್ಲೈಫೋಸೇಟ್. ಹೌದು, ಗ್ಲೈಫೋಸೇಟ್. ಅದೇನೇ ಅದು ಅಂತ ಅಂದ್ರೆ, ಅದೇ ಅದನ್ನ ನೋಡ್ಲೇಬೇಕಾಗತ್ತೆ ಅದು. ಓಕೆ ಓಕೆ, ಯಾವ ರೀತಿಯಾದಂತದ್ದು ಅಂತಂದು ನಾನು ಪುನೊಮ್ಮೆ ಟ್ರೈ ಮಾಡಿ ನೋಡ್ತೀನಿ ಅಂತೇಳಿ ಅಲ್ಲಿಂದ ನಿಮಗೆ ಹೇಳ್ತೀನಿ ಅಂದಿದ್ದೆ ಸರ್. ಈಗ ಚಂಗಪ್ಪರ್, ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಹೇಳಿ ಸರ್. ಈಗ ನೀವು ಮಣ್ಣು ಪರೀಕ್ಷೆ ಮಾಡಿಸ್ತಿರಲ್ಲ? ಹೌದು. ಎಷ್ಟು ಆಳಕ್ಕೆ ಮಣ್ಣು ತೆಗಿಬೇಕಾಗತ್ತೆ ಮಣ್ಣು ಪರೀಕ್ಷೆಗೋಸ್ಕರ? ಒಂದೂವರೆ ಅಡಿ ಗುಂಡಿ ಮಾಡಿ ಅದರ ಸೈಡ್ ನಿಂದ ಸ್ಕ್ರೇಪ್ ಮಾಡಿ ತೆಗೆಯೋದು. ಒಂದೂವರೆ ಅಡಿವರೆಗೂ ತೆಗಿತೀರಾ? ಹೌದು ಹೌದು. ಅಂದ್ರೆ ನಿಮ್ದು ಸುಣ್ಣಕ್ಕೂ ಇದು ಮಾಡ್ತೀರಿ? ಹೌದು. ಆದ್ರೆ ಇವರು ನಮ್ಮ ತಜ್ಞರು ಶಿಫಾರಸ್ ಮಾಡೋದು 3/4 ಅಡಿ ಅಂತ. ಓಕೆ, ನಾನು 22 ಸೆಂಟಿಮೀಟರ್. ಓಕೆ, 3/4 ಅಡಿ ತೆಗೆದ್ರೆ ಸಾಕು ಅಂತಾರೆ. ಓಕೆ ಸರ್. ಅಷ್ಟು ಒಂದು ಆಳದ ಒಂದು ಸ್ವಲ್ಪ ಒಂದು ಅರ್ಧ ಅಡಿ ಅಗಲ ಇದ್ದಿದ್ದು ತೆಗೆದ್ರೂ ಸೈಡ್ನಲ್ಲೆಲ್ಲ ತಗೋಬಹುದು. ಮೊದಲು 1.5 ಅಡಿ ಅಂತ ಸ್ಪೆಸಿಫಿಕೇಶನ್ ಇರ್ತಿತ್ತು, ಹಾಗೆ ತೆಗಿತಾ ಇದ್ದೇನೆ. ಅದೇ ಅದೇ, ಇವರು 22 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಓಕೆ, ಅಷ್ಟು ತೆಗೆದು ಇದು ಮಾಡಬಹುದು. ಯಾಕಂದ್ರೆ ಮೇಲ್ಮಣ್ಣಲ್ಲೇ ಇರುತ್ತೆ ಪೋಷಕಾಂಶಗಳೆಲ್ಲ ಜಾಸ್ತಿ. ಹೌದು, ಮತ್ತೆ ಬೇರುಗಳು ಕೂಡ ಅದು ನಿಮ್ದು ರೋಬಸ್ಟ್ ಅಂತ ಅಂದ್ರೂ ಇನ್ನು ಮೇಲ್ಗಡೆನೆ ಇರುತ್ತೆ ಬೇರುಗಳು. ಹೌದು ಸರ್, ಅದು ಒಂದು ಅಂಶನೇ. ಹಲೋ ಹಲೋ, ಪಿ ಎಂಡ್ ಕೆ ಜಾಸ್ತಿ ಇದೆ ಸಾಯಿಲ್ನಲ್ಲಿ. ಅಂದ್ರೆ ರಂಜಕ ಮತ್ತೆ ಪೊಟಾಶ್ ಜಾಸ್ತಿ ಇದೆ. ಜಾಸ್ತಿ ಇದೆ ಸರ್. ಅಲ್ಲ, ಸ್ವಾಭಾವಿಕವಾಗಿ ಅದು ಜಾಸ್ತಿ ಇರ್ಲೇಬೇಕಂದ್ರೆ, ಯಾಕಂದ್ರೆ ಅಷ್ಟು ಕೊಚ್ಕೊಂಡು ಹೋಗಲ್ಲ ಅದು. ಓಕೆ, ಸಾರಜನಕನೇ ಮಳೆಗೆ ಹೆಚ್ಚು ಪೋಲಾಗದು. ಎಷ್ಟು ಸರಿ ಗೊಬ್ಬರ ಹಾಕ್ತೀರಾ ಹಾಗಾದ್ರೆ ನೀವು? ಯೂಶಲಿ 3 ಸಲ ಹಾಕ್ತಿದ್ದೆ, ಈ ಸಲ 2 ಸಲ ಹಾಕಿದ್ದು. 2 ಸಲ ಹಾಕಿದ್ರ? ಹೌದು. ಯಾವ್ಯಾವ ಹಾಕ್ತೀರ 3 ಸರಿ ಅಂದ್ರೆ? ಪ್ರೀ ಮಾನ್ಸೂನ್, ಮಿಡ್ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್. ಅಂದ್ರೆ ಮೇನ್ ಕೊನೆಗೆ ಹಾಕ್ತೀರ? ಮೇನ್ ಇಲ್ಲ, ಮಳೆ ಜಾಸ್ತಿ ಸಿಕ್ಕಿದ್ರೆ ಏಪ್ರಿಲ್ ನಲ್ಲೂ ಹಾಕುದುಂಟು, ಇಲ್ಲಾಂದ್ರೆ ಮೇ ಜೂನ್. ಹೌದು. ಮಧ್ಯದಲ್ಲಿ ಯಾವಾಗ ಹಾಕ್ತೀರಾ? ಮಧ್ಯದಲ್ಲಿ ಆಗಸ್ಟ್ನಲ್ಲಿ, ಆಗಸ್ಟ್ 15th ಮಳೆ ಕಡಿಮೆ ಇದ್ರೆ ಆಗ ಹಾಕ್ತೇನೆ. ಮತ್ತೆ ಮಳೆ ನಿಂತ ಮೇಲೆ ಸೆಪ್ಟೆಂಬರ್ 2, ಅಕ್ಟೋಬರ್ 1st week. ಹೌದೌದು. ಅಂದ್ರೆ ಸೆಪ್ಟೆಂಬರ್ನಲ್ಲೇನೆ ಈ ಮುಂದಿನ ಒಂದು ಹಂಗಾಮ್ಗೇನು ಹೂಗಳು ಬಿಡ್ಬೇಕಲ್ಲ? ಹೌದು ಸರ್, ಅಭಿವೃದ್ಧಿ ಅಲ್ಲಿಂದಲೇ ಪ್ರಾರಂಭ ಆಗುತ್ತಂತ ನೋಡಿ. ಮಳೆ ಜಾಸ್ತಿ ಇದ್ರೆ ಲೇಟ್ ಮಾಡ್ತೇನೆ. ಅಲ್ಲ, ಸೆಪ್ಟೆಂಬರ್ ನಲ್ಲಿಂದಲೇ ಪ್ರಾರಂಭ ಆಗುತ್ತಂತ ಅದು ಮೊಗ್ಗುಗಳು ಅಭಿವೃದ್ಧಿ ಆಗೋದಕ್ಕೆ. ಹೌದೌದು, ಅವು ಈಗ ಸುಪ್ತಾವಸ್ಥೆಯಲ್ಲಿ ಇರ್ತವೆ, ಮಳೆ ಬಂದ ಮೇಲೆ ಹರಳ್ತವೆ. ಹೌದು ಸರ್. ಅಲ್ವಾ? ಹೌದು. ಸರಿ ಚಂಗಪ್ಪರೆ, ತಾವು ಕರೆ ಮಾಡಿ ಉತ್ತಮವಾದಂತ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಚಂಗಪ್ಪ ಅವರು ನೋಡಿ, ಅವರು 3 ಸರಿ ಪೋಷಕಾಂಶಗಳನ್ನ ಕೊಡ್ತಾರಂತೆ. ಸರಿಯಾಗಿ ಇವರು ಅನುಸರಿಸ್ತಾ ಇದ್ದಾರೆ ಎಲ್ಲ ಕ್ರಮಗಳನ್ನ. ಆದರೂ ಅವರು ಇಳುವರಿ ಮಟ್ಟನೂ ಏನು ಕಡಿಮೆ ಆಗಿಲ್ಲ ಅವ್ರದ್ದು. ಒಂದು ಅವ್ರ ಹೇಳೋ ಪ್ರಕಾರ ಎಕರೆಗೆ 35-40 ಚೀಲ ಅವ್ರು ಕೊಯ್ತಲೇ ಇದ್ದಾರಂತೆ. ಅದು ಕಳೆನಾಶಕ ಬಳಸಿದರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ. ಆದರೆ ಅವರಿಗೆ ಅನಿವಾರ್ಯ ಕೂಲಿ ಕೆಲಸಗಾರರ ಸಮಸ್ಯೆ, ಹಾಗಾಗಿ ಕಳೆನಾಶಕನೇ ಅವರು ಮೊರೆ ಹೋಗಿದ್ದಾರೆ. ಇಲ್ಲಿ ಬರೋ ದುಡ್ಡು ಅಲ್ಲಿಗೆಲ್ಲ ಸರಿಯಾಗುತ್ತೆ. ಸುಮಾರು ಒಂದು ಅವ್ರು ಹೇಳೋ ಪ್ರಕಾರ 30-40 ವರ್ಷದವರೆಗೂ ಬಳಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು. ಅಂದರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸ್ತಾ ಇರಬೇಕು ಅನಿಸುತ್ತೆ. ಹೌದು, ಜೊತೆಗೆ ಇಲ್ಲಿ ಮಣ್ಣಲ್ಲಿ ತೇವಾಂಶ ಇರೋದ್ರಿಂದ ಮಳೆಗಾಲದಲ್ಲಿ ಆದರೂ ಪರಿಣಾಮ ಅಷ್ಟು ಕಂಡು ಬಂದಿಲ್ಲ ಅನ್ಸುತ್ತೆ. ಮತ್ತೆ ನಿಯಮಿತವಾಗಿ ಪೋಷಕಾಂಶಗಳು ಕೂಡ ಕೊಡ್ತಾ ಇರ್ತಾರೆ, ಹಾಗಾಗಿ ಬ್ಯಾಲೆನ್ಸ್ ಆಗ್ತಾ ಇದೆ ಅಲ್ಲಿಗೆ. ಅವರಿಗೆ ಏನು ಇದರ ತೊಂದರೆ ಏನು ಕಂಡು ಬಂದಿಲ್ಲ. ಈಗ ನೋಡಿ, ಮಣ್ಣಿನ ಮಾದರಿಗಳ ಬಗ್ಗೆ ನಾವು ಹೇಳ್ತಾ ಇದ್ವಿ. ಮುಖ್ಯವಾಗಿ 4 ಕಾಫಿ ಗಿಡಗಳ ಮಧ್ಯದಲ್ಲಿ ಮಣ್ಣಿನ ಮಾದರಿ ತೆಗಿಬೇಕು. ಮತ್ತು ಅಗಾರ್ ಅಂತ ಒಂದು ಬರುತ್ತೆ, ಅದನ್ನು ಬಳಸಿ ಒಂದು 22 ಸೆಂಟಿಮೀಟರ್ ಆಳದ ರಂಧ್ರನ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಅದು ಅಗಲನೂ ಇರಬೇಕಾಗತ್ತೆ ರಂಧ್ರ. ಸಾಧಾರಣವಾಗಿ ಒಂದು 1/2 ಅಡಿ ಆದರೂ, ಒಂದು 15 ಸೆಂಟಿಮೀಟರ್ ಆದ್ರೂ ಅಗಲ ಇರಬೇಕಾಗತ್ತೆ. ಎಲ್ಲ ಬದಿಗಳಿಂದ ತಗೋಬೇಕು ಮಣ್ಣು. ಮಣ್ಣು ತಗೊಂಡು ರಂಧ್ರದ ಸುತ್ತಲೂ ಮಣ್ಣನ್ನು ಮೇಲಿಂದ ಕೆಳಗಡೆ ನಾವು ಉಜ್ಜಿಕೋಬೇಕಾಗತ್ತೆ, ಒಂದು ಕೆರೆದು ತೆಗಿಬೇಕಾಗತ್ತೆ. ಮತ್ತು ಒಂದು ಹೆಕ್ಟೇರು ಅಂದರೆ 2 ಹೆಕ್ಟೇರ್ಗೆ ಒಂದು ಮಾದರಿ ತಗೋಬೇಕು. ಅಂದರೆ 10 ಎಕರೆಗೆ ಬರುತ್ತೆ ಅಲ್ಲಿಗೆ, 10 ಎಕರೆಗೆ ಒಂದು 20 ಸ್ಥಳಗಳಿಂದ ಈ ಒಂದು ಉಪಮಾದರಿಗಳನ್ನು ತಗೋಬೇಕು. ಅದನ್ನೆಲ್ಲ ಸಣ್ಣದಾಗಿ ಪುಡಿ ಮಾಡಿ ಮಿಶ್ರ ಮಾಡಿ ಅದರಲ್ಲಿರೋಂಥ ದೊಡ್ಡ ದೊಡ್ಡ ಕಲ್ಲುಗಳು, ಎಲೆ ಏನಾದರೂ ಇದ್ದರೆ ಅಥವಾ ಈ ಗಿಡದ ರೆಂಬೆಗಳು ಇಂಥವೆಲ್ಲ ಇದ್ರೆ ತೆಗೆದುಬಿಟ್ಟು ನೆರಳಿನಲ್ಲಿ ಒಣಗಿಸ್ಬೇಕು. ತೇವಾಂಶ ಇದ್ದರೆ ಒಣಗಿಸಿ ಅದನ್ನ 4 ಭಾಗ ಮಾಡ್ತಾ ಮಾಡ್ತಾ ಹೋಗಿ ಸುಮಾರು 1/2 ಕಿಲೋಗ್ರಾಮ್ನಷ್ಟು ಮಣ್ಣು ಲಾಸ್ಟ್ ಕೊನೆಗುಳಿಬೇಕು ಮಿಶ್ರ ಮಾಡಿ. ಅದನ್ನು ಒಂದು ಬಟ್ಟೆ ಚೀಲದಲ್ಲಿ ಹಾಕಿ ಕಾಫಿ ಮಂಡಳಿಯ ಒಂದು ಮಣ್ಣು ಪರೀಕ್ಷಾ ಕೇಂದ್ರಗಳಿದ್ದಾವೆ. ಈಗ ಮುಖ್ಯವಾಗಿ ಚಟ್ಟಳ್ಳಿಯಲ್ಲಿ ಇದೆ, ಮತ್ತು ಗೋಣಿಕೊಪ್ಪಲಲ್ಲೂ ಕೂಡ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಇರಬಹುದು. ಇಲ್ಲಿ ಮಡಿಕೇರಿ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ನಮ್ಮ UHS ಅಲ್ಲೂ ಕೂಡ ಒಂದು ಘಟಕ ಇದೆ. ಇಂತಹ ಕಡೆಗಳಲ್ಲಿ ಅವರು ಪರೀಕ್ಷೆ ಮಾಡಿಸಿ ಅದನ್ನ ಎಷ್ಟು ಸುಣ್ಣ ಕೊಡಬೇಕು, ಎಷ್ಟು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗತ್ತೆ, ಮತ್ತು ಯಾವ್ಯಾವ್ದ್ರ ಕೊರತೆ ಇದೆ, ಯಾವ್ದು ಜಾಸ್ತಿ ಇದೆ, ಹೇಗೆ ಅಡ್ಜಸ್ಟ್ ಅದನ್ನು ಹೊಂದಿಸ್ಕೋಬೇಕು, ಇದೆಲ್ಲ ಕೂಡ ಮಾಹಿತಿಯನ್ನು ಅವರು ಪಡ್ಕೋಬೋದು ಅಂತ ಹೇಳೋಣ. ಈಗ ವಿನೋದ್ ಅವರು, ನಮ್ಮ ಈ ಕಾರ್ಯಕ್ರಮದ ಸಮಯ ಆಗ್ತಾ ಬರ್ತಾ ಇದೆ, ಒಂದು ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ ಪೇಟೆ ಧಾರಣೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲಬಂಧಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 22,500 ರೂಪಾಯಿಂದ 22,900 ರೂಪಾಯಿಗಳು, ಅರಬಿಕಾ ಚೆರಿ 12,500 ರೂಪಾಯಿಂದ 13,250 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 19,400 ರೂಪಾಯಿಂದ 19,800 ರೂಪಾಯಿ, ರೋಬಸ್ಟಾ ಚೆರಿ 11,000 ರೂಪಾಯಿಂದ 11,850 ರೂಪಾಯಿಗಳು. ಇನ್ನು ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹಸು ಮತ್ತು ಎಮ್ಮೆ ಸಾಕಾಣಿಕೆ ಬಗ್ಗೆ ಡಾಕ್ಟರ್ ಕ್ಯಾಪ್ಟನ್ CP ತಿಮ್ಮಯ್ಯ ಅವರ ಜೊತೆಗೆ ಸಂದರ್ಶನ ಇರುತ್ತೆ. ಮುಖ್ಯವಾಗಿ ಪಶುಪಾಲನೆ, ಕೆಲವು ಎಲ್ಲಿ ಸ್ವಲ್ಪ ಮಳೆ ಕಡಿಮೆ ಬರುತ್ತೆ, ಕುಶಾಲನಗರ ಸುತ್ತಮುತ್ತ ಸ್ವಲ್ಪ ಹೆಚ್ಚಾಗಿದೆ, ಆದ್ರೂ ದೇಶೀ ಹಸುಗಳನ್ನು ಎಲ್ಲ ಸಾಕ್ತಲೇ ಇದ್ದಾರೆ ಕೊಡಗಿನಾದ್ಯಂತ. ಇದು ಕೂಡ ಒಳ್ಳೆ ಕೃಷಿಗೆ ಸಂಬಂಧಿಸಿದಂಥ ಒಂದು ಚಟುವಟಿಕೆ ಅಂತ ಹೇಳ್ಬೋದು. ಇವತ್ತು ಸಮಗ್ರ ಕೃಷಿ ಅಂತ ನಾವೇನು ಹೇಳ್ತಾ ಇದ್ವಲ್ಲ, ಜೊತೆಗೆ ಇವತ್ತು ನಮಗೆ ಸಾವಯವ ಗೊಬ್ಬರನೇ ಸಿಗ್ತಾ ಇಲ್ಲ. ಈ ಹಸುಗಳನ್ನು ಸಾಕಣೆ ಮಾಡೋದ್ರಿಂದ ಅದೊಂದು ಹಾಲಿನ ಜೊತೆಗೆ ಅದು ಕೂಡ ನಮಗೆ ಒಂದು ಅನುಕೂಲ ಅಂತ ಹೇಳ್ಬೋದು. ಯಾರ್ಯಾರು ಭತ್ತ ಬೇಸಾಯ ಮಾಡ್ತಾರಲ್ಲ, ಆ ರೈತರಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು ಹಸು ಮತ್ತು ಎಮ್ಮೆ ಸಾಕಾಣಿಕೆ ಮಾಡೋದು. ಇಷ್ಟಂತ ಹೇಳಿಬಿಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಕರೆ ಮಾಡಿದಂಥ ರೈತರಿಗೆ ಮತ್ತು ಕಾರ್ಯಕ್ರಮ ಕೇಳಿದಂಥ ಎಲ್ಲ ರೈತರಿಗೆ ಧನ್ಯವಾದಗಳನ್ನು ತಿಳಿಸೋಣ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಚೇರಂಗಲ ಗ್ರಾಮದ ಕೋಡಿಮನೆ ರಾಮಯ್ಯ ಅವರು ಇಂದು ನಿಧನರಾದರು. 82 ವರ್ಷ ಪ್ರಾಯದ ಕೋಡಿಮನೆ ರಾಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲಾಡಳಿತದ ಕಡೆಯಿಂದ ಇದೇ ತಿಂಗಳ 26ನೇ ತಾರೀಕು ಹೊತ್ತಾರೆ 9 ಗಂಟೆಗೆ ಮಡಿಕೇರಿನ ಜನರಲ್ ತಿಮ್ಮಯ್ಯ ಆಟದ ಬಾಣಿಯಲ್ಲಿ 76ನೇ ಗಣರಾಜ್ಯೋತ್ಸವ ದಿನಾಚರಣೆ ನಡೆಯಕ್ಕಿದ್ದು ಜಿಲ್ಲೆನ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜುನವು ಧ್ವಜಾರೋಹಣ ನಡೆಸಿಕೊಟ್ಟವೆ. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆನ ಶಾಸಕರು, ಸಂಸದರು, ಆಡಳಿತಾಧಿಕಾರಿಗ ಸೇರಿದಂಗೆ ಗಣ್ಯರು ಭಾಗವಹಿಸುವೆ. ದೆಹಲಿಯಲ್ಲಿ ನಡೆಯುವ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕಗ್ಗೋಡ್ಲು ಗ್ರಾಮದ ಯುವ ಕೃಷಿಕ ಮಂದ್ರೀರ ತೇಜಸ್ ನಾಣಯ್ಯ ನೌಕೆ ವಿಶೇಷ ಆಹ್ವಾನ ಬಂದಿದ್ದು ಅವು ಕಾರ್ಯಕ್ರಮದಲ್ಲಿ ವಿಶೇಷ ನೆಂಟರಾಗಿ ಭಾಗವಹಿಸುವೆ. 20 ವರ್ಷಗಳಿಂದ ಮೀನು ಕೃಷಿ ಮಾಡಿಕೊಂಡು ಬಂದಿರುವ ಇವು ಯುವ ರೈತ ಪ್ರಶಸ್ತಿ, ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡಳು. ಹಾಗೆ ಇನ್ನೊಬ್ಬ ವಿಶೇಷ ನೆಂಟರಾಗಿ ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮ ಪಂಚಾಯಿತಿನ ಹೆಚ್ಚೆ ಹಂಸನವು ಆಯ್ಕೆ ಆಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆನ ಕೂಡುಕೂಟಲಿ ನಾಳ್ದು 24ನೇ ತಾರೀಕಿಂದ 27ನೇ ತಾರೀಕು ಮುಟ್ಟ ಮಡಿಕೇರಿನ ರಾಜಾಸೀಟ್ ಹೂ ತೋಟಲಿ ಫಲಪುಷ್ಪ ಪ್ರದರ್ಶನ ನಡೆದದೆ. ಜಾರ್ಖಂಡ್ಲಿ ಇದೇ ತಿಂಗಳ 29ನೇ ತಾರೀಕಿಂದ ಫೆಬ್ರವರಿ 2ನೇ ತಾರೀಕು ಮುಟ್ಟ ನಡೆಯಕ್ಕಿರುವ ರಾಷ್ಟ್ರೀಯ ಬಾಲಕರ ಹಾಕಿ ತಂಡಕ್ಕೆ ಕೊಡಗು ಜಿಲ್ಲೆನ ಕುಂಭಗೌಡನ ವಿ ವಿಶ್ವಜಿತ್ ಮತ್ತು ಪೂಜಿತ್ ಕುಂದಳ್ಳಿ ಆಯ್ಕೆ ಆಗೋಳು. ಹಾಗೆ ಬಾಲಕಿಯರ ವಿಭಾಗಲಿ ಜಿಲ್ಲೆನ ಚೋಳಂಡ ದೃಶ್ಯ ಅಚ್ಚಪ್ಪ ಆಯ್ಕೆ ಆಗೋಳು. ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನ್ಲಿ ಇರುವ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜಲ್ಲಿ 8ನೇ ಕ್ಲಾಸಿಗೆ ಸೇರಿಕೆ ಇಚ್ಛೆ ಇರುವ ಕರ್ನಾಟಕ ರಾಜ್ಯದ ಹೈದಗುಡೆಗಳಿಗೆ 2025 ಇಸವಿಯ ಜೂನ್ 1ನೇ ತಾರೀಕಿಗೆ ಅರ್ಹತಾ ಪರೀಕ್ಷೆ ನಡೆದಿದೆ. ಸರ್ಕಾರದ ಮಾನ್ಯತೆ ಪಡ್ಕೊಂಡಿರುವ 7ನೇ ಕ್ಲಾಸಲ್ಲಿ ಓದುತ್ತಿರುವ ಜನವರಿ 2013 ಜುಲೈ 2014 ಹುಟ್ಟಿದ ಮಕ್ಕ ಈ ಪ್ರವೇಶ ಪರೀಕ್ಷೆ ಬರೆಯಕ್ಕೆ. ಈ ಸಂಸ್ಥೆನ ಮುಖ್ಯ ಗುರಿ ಹೈದಂಗ ಮತ್ತು ಗೂಡೆಗಳನ್ನ ದೇಶದ ಸಶಸ್ತ್ರ ಪಡೆಗೆ ಸೇರಿಕೆ ತಯಾರು ಮಾಡುವ ಹಾದಿಲಿ ವಿದ್ಯಾಭ್ಯಾಸ ಮತ್ತು ತರಬೇತಿ ಕೊಡದಾಗಿದ್ದು ಅಗತ್ಯ ಇರುವ ಎಲ್ಲ ಮಾಹಿತಿಗಳನ್ನ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ ಪಡ್ಕೊಳಕ್ಕೆ. ಕೇಂದ್ರ ಸರ್ಕಾರದ ಆದೇಶದಂಗೆ 2024-25 ಸಾಲಿಗೆ ರೈತರಿಂದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ನಡೀಲಿ ಭತ್ತ ತಕೊಂತಿದ್ದು ಕಳೆದ ಡಿಸೆಂಬರ್ 1 2025 ಮಾರ್ಚ್ 31 ಮುಟ್ಟ ಭತ್ತ ಖರೀದಿ ಮತ್ತು ನೋಂದಣಿ ಮಾಡಿಕಣಿಕೆ ಸಮಯ ಉಂಟು. ಸರ್ಕಾರದ ಬೆಂಬಲ ಬೆಲೆ ನಡೀಲಿ ಭತ್ತ ಪ್ರತಿ ಕ್ವಿಂಟಾಲ್ಗೆ 2,300 ರೂಪಾಯಿ ಮತ್ತು ರಾಗಿಗೆ ಪ್ರತಿ ಕ್ವಿಂಟಾಲ್ಗೆ 4,290 ರೂಪಾಯಿ ನಿಗದಿ ಮಾಡಿದ್ದು ಖರೀದಿ ಕೇಂದ್ರಗಳಲ್ಲಿ ಖರೀದಿ ಮಾಡಿದ ಭತ್ತದ ದುಡ್ಡು ನೇರ ರೈತರ ಬ್ಯಾಂಕ್ ಖಾತೆಗೆ ಬಂದದೇ ಅಂತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆನ ಉಪನಿರ್ದೇಶಕರು ತಿಳಿಸೋಳು. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ರಾಜ್ಯದ ಬೆಂಗಳೂರು, ಮಂಗಳೂರು, ಧಾರವಾಡ, ಕಲಬುರಗಿ ಕೇಂದ್ರಗಳಲ್ಲಿ 6 ತಿಂಗಳ ಗ್ರಂಥಾಲಯ ವಿಜ್ಞಾನ ತರಬೇತಿಗೆ ಅರ್ಜಿ ಕರೆದಿದ್ದು ಅರ್ಜಿ ಒಪ್ಪಿಸಿಕೆ ಜನವರಿ 31 ಮುಟ್ಟ ಸಮಯ ಉಂಟು ಅಂತ ಮುಖ್ಯ ಗ್ರಂಥಾಲಯ ಅಧಿಕಾರಿಗ ತಿಳಿಸೋಳು. 2024-25 ಸಾಲಲ್ಲಿ ಹೊರ ದೇಶಗಳಲ್ಲಿ ಸ್ನಾತಕೋತ್ತರ ಪದವಿ ಮತ್ತು PhD ಮಾಡುವ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2, 3A ಮತ್ತು ಬಿಗೆ ಸೇರಿದ ಅರ್ಹ ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ದಿವಂಗತ ದೇವರಾಜು ಅರಸು ವಿದೇಶಿ ವ್ಯಾಸಂಗ ವೇತನಕ್ಕೆ ಆನ್ಲೈನ್ಲಿ ಅರ್ಜಿ ಹಾಕಿಕೆ. ಫೆಬ್ರವರಿ 5 ಮುಟ್ಟ ಅವಧಿ ವಿಸ್ತರಣೆ ಮಾಡೋಳು ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಜಿಲ್ಲಾ ಅಧಿಕಾರಿಗ ತಿಳಿಸೋಳು. ಕುಶಾಲನಗರ ಉಪವಿಭಾಗ ಕೂಡಿಗೆ ವ್ಯಾಪ್ತಿನ ಹೆಬ್ಬಾಲೆ ಫೀಡರ್ ಮಾರ್ಗಲಿ ನಿರ್ವಹಣಾ ಕಾರ್ಯ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 9:55 ಮುಟ್ಟ ಹೆಬ್ಬಾಲೆ, ಕಣಿವೆ, ಹುಲಸೆ, ಮರೂರು, ಹಳೆಕೋಟೆ, ಹೊಸಕೋಟೆ, ಅಂದಾನಿಪುರ, ಮಲ್ಲೇನಹಳ್ಳಿ, ಮದಲಾಪುರ, ಹುದುಗೂರು, ಭುವನಗಿರಿ, ಸೀಗೆ, ಹೊಸೂರು, ಯಲಕನೂರು ಸೇರಿದಂಗೆ ಕೂಡಿಗೆ ಫೀಡರ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಹಳೆ ಕೂಡಿಗೆ, ಕೂಡ್ಲೂರು, ಕೂಡುಮಂಗಳೂರು ಮತ್ತು ಸುತ್ತಮುತ್ತನ ಗ್ರಾಮಗಳಲ್ಲಿ ಕರೆಂಟ್ ಸರಬರಾಜಲ್ಲಿ ವ್ಯತ್ಯಾಸ ಆದೆ ಅಂತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸೋಳು.

ಜಿಲ್ಲರ ಹಾಡಿ ಆಶ್ರಮ ಸ್ಕೂಲ್ ಅಂಗನವಾಡಿ ಕೇಂದ್ರ ಪಿಂಜ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆರೋಗ್ಯಾಧಿಕಾರಿಯ ಖುದ್ದು ಪೊಯ್ತು ಪರಿಶೀಲನೆ ನಡೆಸಿ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಪಿಂಜ ಜಿಲ್ಲಾ ಆರ್ಸಿಚ್ ಅಧಿಕಾರಿ ಡಾ ಮಧುಸೂದನ್ ಎಂಡ ನಿರ್ದೇಶನಕ್ಕೆ ಒತ್ತನಕ್ಕೆ ಜಿಲ್ಲರ ಹಾಡಿ ಆಶ್ರಮ ಸ್ಕೂಲ್ ಅಂಗನವಾಡಿ ಕೇಂದ್ರ ಪಿಂಜ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪೋನ ಯೂನಿಸೆಫ್ರ ಮನೋಜ್ ಸೆಬಾಸ್ಟಿಯನ್ ಪಿಂಜ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಚೆರಿಯ ಮಕ್ಕಳ ಜೀವಕ್ಕೆ ತೊಂದರೆ ಆಪಕ ಕಾರಣ ಆರೋಗ್ಯ ಸಮಸ್ಯೆ ಕೂಡನಕ್ಕೆ ಸಂವಹನ ಯೋಜನೆ ಕಾಯ್ತು ಕಾರ್ಯತಂತ್ರಜ್ಞ ತಯಾರು ಮಾಡುವ ಮೀದ ಸ್ಥಳೀಯ ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ಆಶಾ ಕಾರ್ಯಕರ್ತೆಯ ಸ್ಕೂಲ್ ಉಪಾಧ್ಯಾಯ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ